ಅಲ್ಲಸ್ಸಾ ದೂಷಣ ಕಮಿಷನ್ ಅಧ್ಯಕ್ಷ ಜನರಲ್ ತುಮಿಯನು ಕ್ರಮ ವ್ಯವಸ್ಥಾವಟ ಅಲ್ಲಸ್ಸಾ ದೂಷಣ ಕಮಿಷನ್ ಸಭಾ ಪಣತೆ ವಿಧಿವಿಧಾನ ವಲ್ಟ ಪಟಾಣಿವ ಕ್ರಿಯಾಕೂಟ ತಿಬಿನ ಆತರ ದನಟಮ ಸಮಹಾರ ಕರುಣು ಸಂಬಂಧಿ ಎತುಮಿಯ ಚೋದನಾ ಎಲ್ಲವೆಲ್ಲ ತಿಬಿನ ಈ ಚೋದನಾತರ ಪ್ರಧಾನ ತೆನಗನ್ನೋ ರಾಜ್ಯ ನಿರ್ಧಾರಣೆಯ ಕ್ಲೆಸ್ ಆಯತನ ದೆಕ್ಕಿಂ ವೆಟುಪ್ ಲಭಾಗಿನಿಮೆ ಪ್ರಶ್ನೆ ಪಿಲಿಬಂದ ವಿಮರ್ಶನೆಯ ಕರ್ನಲೆಸ ಇಲ್ಲಾಸಿಟ್ಟ ತಿಬಿನ ತಮಂಗೆ ವತ್ಕಂ ಬೆರಕಂ ಪ್ರಕಾಶನೆಯ ನಿಶಿಲೆಸ ಇದಿರಿಪತ್ ನೊಕಿರಿಮ ಯನಾದಿ ಚೋದನಾ ರಸ ಸಂಬಂಧಿ ಅಪಿಟ ವಿವಾದಿಯಾಕ್ ಲಬಲ ದೀನ ಮಹಾಜನ ನಿಯೋಜಿತ ಅಂಗೆ ಬೆಡಿ ಚಂದೇ ತುಮಿಯ ಎಮ ದೂರೇಟ ನುಸುದುಸು ತನತ್ಯ ಬವ ಒಪ್ಪು ಕಲ್ಲ ಇವತ್ ಕಿರೀಮ ಸಂದ ಅವಶ್ಯ ಯೋಜನಾವ ಅದ ಗರು ಕಥಾನಾಯಕ ತುಮಾಟ ಬಾರದು ಮಂತ್ರಿ ವರುಂಗೆ ಅಸ್ಸ ನೆಕಸಿಯ ದಾಸ್ಯ ಸಹಿತು.